ಹೀಗೆನ್ನುತ್ತಾರೆ. ಅಂಗೈ ಅಗಲದ ಕಾಡು ಬೆಳೆಸಲು ನಾವು ಹಾಕುವ ಯೋಜನೆಗಳೇನು, ಖರ್ಚೇನು, ಶ್ರಮವೇನು, ಏನೇನೂ ಇಲ್ಲ. ಆದರೆ ಪ್ರಪಂಚದ ಮೂರನೇ ಎರಡು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಪಕ್ಷಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಆದ್ರಣ್ಣ, ಬಳತ್ತಿರುವವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಕಾನೂರಿನ ಕೇಚಮಾಡ ದಿನೇಶ್ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ದಿನೇಶ್ ಅವರೇ. ನಮಸ್ಕಾರ ಸರ್. ದಿನೇಶ್ ಅವರು, ತಾವು ಎಷ್ಟು ವರ್ಷದಿಂದ ಈ ಕೃಷಿಯಲ್ಲಿ ತೊಡಗಿದ್ದೀರಾ? ಒಂದು 40 ವರ್ಷದಿಂದ ಕೃಷಿಯಲ್ಲಿದ್ದೇನೆ ಸರ್. ಅಂದ್ರೆ ನಿಮ್ ತಂದೆಯವರು ಕೂಡ ಕೃಷಿಯಲ್ಲೇ ತೊಡಗಿದ್ರಾ? ತಂದೆ ಕೃಷಿ ಸರ್, ಎಕ್ಸಾಮಿ ಆರ್ಮಿ ಬಿಟ್ಟು ಬಂದಾದ್ಮೇಲೆ ಅವ್ರು ಕೃಷಿಯಲ್ಲೇ ಇದ್ರು. ನಾನು ನನ್ನ ಬಿಕಾಂ ಪದವಿ ಮುಗಿಸಿದ ಮೇಲೆ ಕೃಷಿಗೆ ಹೊಂದ್ಕೊಂಡೆ, ಯಾವ್ದೇ ಕೆಲ್ಸಕ್ಕೆ ಸೇರಿಲ್ಲ. ನೀವ್ ಯಾವ್ದೇ ಒಂದು ಉದ್ಯೋಗಕ್ಕೆ ಹೋಗ್ದಲೇ ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ದೀರಾ? ಹೌದು ಹೌದು. ಅಂದ್ರೆ ನಿಮ್ಮ ತಂದೆಯವರ ಒತ್ತಾಸೆ ಮೇರೆಗೆ ಉಳ್ಕೊಂಡ್ರ ಹೇಗೆ? ತಂದೆ ಒತ್ತಾಸೆ ಸರ್, ನಾನು ಒಬ್ಬನೇ ಮಗ, ಕೆಲ್ಸ ಬೇಡ ಇಲ್ಲಿ ಕೃಷಿಲೇ ಮಾಡು ಅಂತ ಹೇಳಿ ತಂದೆ ಒಂದು ಪೂರ್ವಕಾರದ ಮಾತುಗಳಿಂದ ನಾನು ಕೃಷಿಗೆ ಒಪ್ಕೊಂಡೆ ಸರ್. ದಿನೇಶ್ ಅವರು ಮುಖ್ಯವಾಗಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾರ ತಾವು? ಮುಖ್ಯ ಬೆಳೆ ಕಾಫಿ, ಒಳ್ಳೆ ಮೆಣಸು, ಮತ್ತೆ ಭತ್ತ ಬೆಳಿತೇನೆ ಸರ್. ಯಾವ ಕಾಫಿ ಬೆಳೀತಾ ಇದ್ದೀರಾ? ರೋಬಸ್ಟ್ ಸರ್, ನಮ್ಮ ಈ ಸೌತ್ ಕೊಡಗಿನಲ್ಲಿ ಆಲ್ಮೋಸ್ಟ್ 95% ರೋಬಸ್ಟ್ ಅನ್ನೇ ಇರೋದು. ಅರ್ಬಿಕಾ ಎಲ್ಲೋ ಇಲ್ಲ, ಬಹಳ ಕಡಿಮೆ ಇದೆ. ಎಷ್ಟು ವರ್ಷದ ತೋಟ ಅದು? 50 ವರ್ಷದ ಗಿಡ ಸರ್. ಈಗಲೂ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಅಲ್ಲಲ್ಲಿ ಒಂದೊಂದು ಗಿಡ ಹೋಗುತ್ತೆ, ಅದಕ್ಕೆ ರಿಪ್ಲೇಸ್ಮೆಂಟ್ ಮಾಡ್ಕೊತ, ಬಟ್ ಗಿಡ ಓಕೆ ಚೆನ್ನಾಗಿದೆ. ಮತ್ತೆ ಹೊಸ ತೋಟ ಏನ್ ಮಾಡಿಲ್ಲ? ಮಾಡಿಲ್ಲ ಸರ್, ಮಾಡಿಲ್ಲ. ತಂದೆ ಏನ್ ಮಾಡಿದ್ರೆ ಅದನ್ನೇ ಇಟ್ಕೊಂಡು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. 50 ವರ್ಷದ ತೋಟ ಅಂದ್ರೆ ಒಳ್ಳೆ ಸಾಧನೆ ದಿನೇಶ್ ಅವರು. ದಿನೇಶ್ ಅವರು, ವರ್ಷದ ಪ್ರಾರಂಭದಲ್ಲಿ ಏನೇನು ಕ್ರಮ ಕೈಗೊಳ್ಬೇಕಾಗತ್ತೆ ಕಾಫಿನಲ್ಲಿ? ಕಾಫಿನಲ್ಲಿ ಮೊದಲೆಲ್ಲ ಕಟಾವು ಹೆಚ್ಚು ಕಡಿಮೆ ಫೆಬ್ರವರಿ ಆಗ್ತಾ ಇತ್ತು, ಅದಕ್ಕೆ ಬಂದು December 20 ಮೇಲೆ ಕಾಫಿ ಕುಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಕಾಫಿ ಕುಯ್ದ ತಕ್ಷಣ ನೆಕ್ಸ್ಟ್ ಒಂದು ಕಪಾತ್ ಅಂದ್ರೆ ಒಂದು ಪ್ರೂನಿಂಗ್ ಮಾಡ್ತೇವೆ. ಅದು ಹೆಚ್ಚು ಕಡಿಮೆ ಒಂದು ಫೆಬ್ರವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್, ಒಂದು ಫೆಬ್ರವರಿ ಎಂಡ್ ಒಳಗೆ ಮೊದಲ ಗೌಂಡ್ ನೀರು ಹಾಯಿಸಿಕೆ. ಮಳೆ 10 ವರ್ಷಕ್ಕೂ 15 ವರ್ಷಕ್ಕೆ ಒಂದ್ಸಲ ಬರ್ಬೋದು, ಬಟ್ ಅದನ್ನ ಕಾಯೋದಿಲ್ಲ ಸರ್. ಒಂದು ಸತ್ತು ನೀವು ಹೊಡಿತೇವೆ ಫಸ್ಟ್. ಅಂದ್ರೆ ಕೃಷಿ ಹೊಂಡ ಇದೆಯಾ? ಕೃಷಿ ಹೊಂಡ ಇದೆ ಸರ್, ನೀರು ಇರುತ್ತೆ ಅದರಲ್ಲಿ. ನೀರಿರುತ್ತೆ. ಕೃಷಿ ಹೊಂಡನ ಡಿಪೆಂಡ್ ಆಗಿ ಫಸ್ಟ್ ರೌಂಡ್ ನೀರು ಹೊಡಿತೇವೆ. ಅದಾಗಿ ಆಲ್ಮೋಸ್ಟ್ ಒಂದು 3 ವೀಕ್ಸ್, ಅದು 3 ವಾರ ಅಥವಾ 4 ವಾರದಲ್ಲಿ ಮಳೆ ಬಂದಿಲ್ಲ ಅಂತ ಮತ್ತೆ ಎರಡನೇ ಗೌಂಡ್ ಒಂದು ಕೊಡ್ತೇವೆ. ಅಷ್ಟೊತ್ತಿಗೆ ಕಡಿಮೆ ಮಾರ್ಚ್ ಒಂದು 20 ಆಗೋ ಒಂದು ಆಗಿದ್ದು ಒಂದು ಮಳೆ ಕೊಡಗಿನಲ್ಲಿ ಆಗಿ ಆಗ್ತಾ ಇಲ್ಲ. ಕೆಲವು ವರ್ಷಗಳು ಫೇಲ್ಯೂರ್ ಆಗಿದೆ, ಆಗಿಲ್ಲ ಅಂತಿಲ್ಲ, ಆಗೇ ಆಗಿತ್ತು ಅಂತ ಹೇಳಿ ನಾವು ಭರವಸೆ ಹೇಳಕ್ಕಾಗಲ್ಲ. ಅಂತೂ 80% ಮಳೆ ಆಗ್ಬೋದು ಅಂತ ಹೋಪ್ಸ್ ಅಲ್ಲಿ ಇಟ್ಕೋತೀವಿ. ಈ 25ರಲ್ಲಿ ಮಳೆ ಆಗಿದೆ, ಅದು 24-23ರಲ್ಲಿ ತುಂಬಾ ಕಾದಿದ್ವಿ. ಮೇಗೆಲ್ಲ ಮಳೆ ಆಗಿದೆ ಫಸ್ಟ್ ಒಂದು ಮಳೆ ನಿಮ್ಗೆ. ಅಂದ್ರೆ ಮಳೆ ಬಂತು ಅಂದ್ರೆ ನಿಮ್ಗೆ ಒಂದು ಅನುಕೂಲನೇ. ಅದು ಅನುಕೂಲ, ಅನುಕೂಲ. ಒಂದು ರೌಂಡ್ ನೀರು ಹೊಡೆದು ಬಾಕಿ ಆಗ್ತದೆ, ಅದು ಉಳಿತಾಯ ಆಗತ್ತೆ ನಿಮ್ಗೆ. ಉಳಿತಾಯ ಅಂದ್ರೆ ಹೂ ಮಳೆಗೆ ನೀವು ತಯಾರು ಮಾಡ್ಕೊಂಡಿರ್ತೀರ? ನಾವು ಅದು ಮಳೆನೇ ಕಾಯುವುದೇ ಇದೆ ಕೃತಕವಾಗಿ, ಏನ್ ಮಾಡ್ಬೇಕು ಅದ್ ಮಾಡಿ ಮುಗಿಸ್ತೇವೆ. ಅಂದ್ರೆ ಅದೇನು ಸ್ಪ್ರಿಂಕ್ಲರ್ ರೀತಿ ಮಾಡ್ಕೊಂಡಿದ್ದೀರಾ ಹೇಗೆ? ಹೌದೌದು, ಹೌದು ಸರ್. 16 HP ಮೋಟರ್, ಅದಕ್ಕೆ ಮೊದ್ಲೆಲ್ಲ 10 ಜೆಟ್ ಚಿಕ್ಕ ಜೆಟ್ ಆಗ್ತಿದ್ದ, ಈಗ ಅದೆಲ್ಲ ಈ ಜನ ಕಷ್ಟ ಅದು ಇದು ಅಂತೇಳಿ ಈಗ ಅದನ್ನ 2 ಜೆಟ್ಟಿ ಬಂದು ನಿಲ್ಸಿದೆ. 2 ಗೈನ್ ತೊಡಿತೇವೆ, ಇಲ್ಲ ಅಂತಂದ್ರೆ ಒಂದು ಸ್ಕಿಪ್ಪರ್ ಈ 2 ಬಂದ್ ನಿಂತಿದೆ. ಮೊದ್ಲಿನಾಗೆ ಚಿಕ್ಕ ಜೆಟ್ ಹೊಡಿದ್ ಬಹಳ ಕಡಿಮೆ, ಹೊಡಿಯಲಿಲ್ಲ ಅಂತೆಲ್ಲ ಹೊಡಿತವೆ. ಬಟ್ ನನ್ನ ಅನುಭವಕ್ಕೆ ಅದು ಲೇಬರ್ ಪ್ರಾಬ್ಲಮ್ ಆದ್ರೆ ಅಂತೇಳಿ ಈಗ 2 ಗೈನ್ ಅಥವಾ ಒಂದು ಜಂಬ ಹೊಡಿಯೋ ಸ್ಥಿತಿ ಬಂದಿದೆ. ಮತ್ತೆ ಈಗ ಹೂ ಮಳೆ ಸಂದರ್ಭದಲ್ಲಿ ಏನಾದ್ರೂ ಗೊಬ್ಬರ ಕೊಡ್ತೀರಾ? ಹೂ ಮಳೆ ಸಂದರ್ಭದಲ್ಲಿ ಕೊಡುದಿಲ್ಲ ಸರ್. ಸೆಕೆಂಡ್ ರೌಂಡ್ ಹೊಡೆಯುವಾಗ ಒಂದ್ ಸ್ವಲ್ಪ ಲೈಟ್ ಆಗಿ ಒಂದು 100 grams ಅಷ್ಟು ಯಾವ್ದಾದ್ರು ಮಿಕ್ಸರ್ ಗೊಬ್ಬರ ಹಾಕ್ತೇವೆ. ಕಳೆ ಏನ್ ತೆಗಿಯಲ್ಲ ಅವಾಗ? ಕಳೆ ಏನ್ ತೆಗಿಯಲ್ಲ ಅದಕ್ಕೆ ಆಲ್ಮೋಸ್ಟ್. ಯಾಕಂದ್ರೆ ನಾವು ಕಾಫಿ ಕುಯೋಗ ಬುಡ ಎಲ್ಲ ಕ್ಲೀನ್ ಆಗಿರುತ್ತೆ, ಅಂದ್ರೆ ಕಾಫಿ ಹೆಕ್ತೇವಲ್ವ, ಸೊ ಹಾಗೆ ಕೊಕ್ಕಲೆ ಅಷ್ಟು ಇರುವುದಿಲ್ಲ, ಕಡಿಮೆ ಇರುತ್ತೆ. ಇರುವುದಿಲ್ಲ ಅಂತಿಲ್ಲ, ಒಂದು 10% ಇರುತ್ತೆ. ಬಟ್ ಅದು ಅಷ್ಟು ತಗೊಳಲ್ಲ, ಅದೊಂದು ಲೇಬರ್ ಕಾಸ್ಟ್ ಎಕ್ಸ್ಟ್ರಾ ಕ್ಲೀನ್ ಮಾಡೋದು. ಬಟ್ ಅದು ನೀರು ಹೊಡೆಯೋದ್ರಿಂದ ಅದಕ್ಕೆ ಆಗೋಗ್ತದೆ. ಆಗ್ಲಿ, ಮತ್ತೆ ಗಿಡ ಕಪಾತ ಏನಾದ್ರು ಮಾಡ್ತೀರಾ? ಕಪಾತ ಮಾಡ್ತೇವೆ ಸರ್, ಪ್ರತಿ ವರ್ಷ ಮಾಡ್ತೇವೆ. ಅದೇ ಸೋತಕ್ಕೆ ಒಣಕಡ್ಡಿ ಎಲ್ಲ ಹೋಗುದಿಲ್ಲ, ಮತ್ತೆ ಗಿಡ ಒಂದ್ ಲೆವೆಲ್ ಅಲ್ಲಿ ಬರೋದಿಲ್ಲ, ಹಾಗಾಗಿ ಕಪಾತ ಮಾಡ್ಲೇಬೇಕು. ಅಂದ್ರೆ ಕೊಯ್ಲಾದ್ಮೇಲೆ ಮಾಡ್ಬಿಡ್ತೀರಾ ಅದು? ಕೊಯ್ಲಾಗಿ ಒಂದ್ ತಿಂಗಳು, ಅದೇ ಬಿಫೋರ್ ನನ್ನ ಈ ಕೃಷಿಗೆ ನಾ ಬಂದ್ಮೇಲೆ ಆಲ್ಮೋಸ್ಟ್ ಕಾಫಿ ಇರಿಗೇಷನ್ ಮಾಡೋಕ್ ಮುಂಚೆ ನಾವು ಕಪಾತ್ ಮಾಡಿ ಇರಿಗೇಷನ್ ಮಾಡುದು. ಆಮೇಲೆ ಗೊಬ್ಬರ ಕೊಟ್ಮೇಲೆ ಮತ್ತೆ ಏನಾದ್ರು ಸುಣ್ಣ ಇಂಥದ್ದೆಲ್ಲ ಕೊಡ್ತಾರಲ್ಲ, ಅಂತದೇನ ಮಾಡ್ತೀರಾ? ಪ್ರತಿ ವರ್ಷ ಕೊಡೋದು ಸರ್, ಆಲ್ಟರ್ನೇಟಿವ್ ವರ್ಷ ಸರ್ಕಮ್ಟೈಸ್ ನೋಡ್ಕೊಂಡು ಕೊಡೋದು. ಯಾಕಂದ್ರೆ ಕೆಲವೊಮ್ಮೆ ಜನ ಸಿಗುದಿಲ್ಲ, ಡಿಪೆಂಡಿಂಗ್ ಅಪಾನ್ ಸರ್ಕಮ್ಟೈಸ್ ನೋಡಿ 2 ವರ್ಷಕ್ಕೊಮ್ಮೆ ಕೊಡ್ತೇನೆ. ಅಂದ್ರೆ ಅದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಏನಾದ್ರು ಮಾಡ್ತೀರಾ ಅಥವಾ ಹಾಗೆ? ಮಣ್ಣು ಪರೀಕ್ಷೆ ಮಾಡ್ತೇನೆ ಸರ್, 2 ವರ್ಷಕ್ಕೊಮ್ಮೆ ಮಾಡಿಸ್ತೇವೆ. ಎಲ್ಲಿ ಮಾಡಿಸ್ತೀರಾ ಅದು? ನಮ್ಮ ಗೋಣಿಯಪ್ಪ ಕಾಫಿ ಬೋರ್ಡ್ ಅಲ್ಲಿ. ಗೋಣಿಕೊಪ್ಪಲದಲ್ಲಿ ಇದೆ, ಅಲ್ಲಿ ಮಾಡ್ಕೊಡ್ತಾರೆ. ಇಲ್ಲಾಂದ್ರೆ ಕ್ಯಾಂಪ್ ಮಾಡ್ತೇವೆ, ಊರಿಗೆ ಬಂದು ಕ್ಯಾಂಪ್ ಮಾಡ್ತೇವೆ. ಕ್ಯಾಂಪ್ ಮಾಡಿ ಮಣ್ಣು ತಗೊಂಡು ಹೋಗಿ ನಾವೆಲ್ಲ ಅದು ಟ್ಯಾಗ್ ಹಾಕಿ ಕೊಡ್ತೇವೆ, ಮತ್ತೆ ಹೋಗಿ ಅಲ್ಲಿ ಕಲೆಕ್ಟ್ ಮಾಡಿದೆ. ಅಂದ್ರೆ ಮಣ್ಣಿನ ಮಾದರಿ ಅವರೇ ತೆಗಿತಾರ ನೀವೇ ತೆಗಿತಾರ? ನಾನೇ ತೆಗಿತೀನಿ. ಹೇಗೆ ತೆಗೆಯೋದು ಮಣ್ಣಿನ ಮಾದರಿ ಅಂತೀರಾ ದಿನೇಶ್ ಅವರು? ಅದು ಹೆಚ್ಚು ಕಡಿಮೆ 1.5 ರೌಂಡ್ ಇದು ಮಾಡಿ ಗುಂಡಿ ಮಾಡಿ ಅದ್ರ ಮಧ್ಯದಲ್ಲಿ ಸಿಕ್ಕೋ ಮಣ್ಣನ್ನು ತೆಗೆದು ಒಂದು ತೋಟದಲ್ಲಿ ಒಂದು 4 ಅಥವಾ 5 ಜಾಗದಲ್ಲಿ ತೆಗೆದು ಅದನ್ನ ಒಂದು ಮಿಕ್ಸ್ ಮಾಡಿ ಕೊಡ್ತೇವೆ ಸರ್. ಎಷ್ಟು ದಿನಕ್ಕೆ ನಿಮಗೆ ಫಲಿತಾಂಶ ಸಿಗುತ್ತೆ? ನಾವು 15 ಡೇಸ್ ಟೈಮ್ ಇರುತ್ತೆ ಸರ್, ನಾವು ಅದೇ ಗೋಣಿಯಪ್ಪ ಹೋದಾಗ ಒಂದು 20 ದಿವಸ ಒಳಗೆ ಕಲೆಕ್ಟ್ ಮಾಡಿ ಒಂದು 3 ವಾರದಲ್ಲಿ ನಿಮಗೆ ಸಿಗುತ್ತೆ ಫಲಿತಾಂಶ ಒಳಗೆ ಕೊಡ್ತೇವೆ. ಅದರ ಒಂದು ಶಿಫಾರಸಿನ ಮೇಲೆ ಸುಣ್ಣ ಎಲ್ಲ ನೀವು ಹಾಕ್ಬೇಕಾಗತ್ತೆ. ಮತ್ತೆ ಈ ಮರಕಪಾತು ಅಂತಾರಲ್ಲ, ಅದೇ ಯಾವಾಗ ಮಾಡ್ತೀರಾ? ಮರಕಪಾತು ಈ ಸಲ ಬೇಗ ಮಳೆ ಆಯ್ತು, ಈ ಸಲ ಜೂನ್ ಒಳಗೆ ಮಾಡಿದ. ಹೋದ ವರ್ಷ 24ರಲ್ಲಿ ನಮಗೆ ಚೆನ್ನಾಗಿ ಮಳೆ ಸ್ಟಾರ್ಟ್ ಆಗಿ ಜೂನ್ ಎಂಡ್ ಜುಲೈ ಫಸ್ಟ್ ವೀಕ್ ಆಯ್ತು. ಸೊ ಆಗ ಜೂನ್ ಅದೇ ಈ ಬಿಸಿಲು ಹೇಗೆ ನಮಗೆ ಮಳೆ ಹೇಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನೋಡ್ಕೊಂಡು ಪ್ಲಸ್ ಜನ ಸಿಕ್ಕದನ್ನ ನೋಡ್ಕೋಬೇಕು. ಎಲ್ಲ ಇನ್ಸ್ಟೆಂಟ್ ಆಗಿ ಇಂತ ದಿವಸ ಮಾಡ್ತೀನಿ ಹೇಳಕ್ ಬರಲ್ಲ, ಯಾಕಂದ್ರೆ ಎಲ್ಲ ಡಿಪೆಂಡೆಂಟ್ ಜಾಬ್ ಆದ್ರಿಂದ. ಹೌದೌದು, ಇಂತ ದಿವಸ ಮಾಡಿದ ಅಂತೂ ಒಂದು ಅಪ್ರಾಕ್ಸಿಮೇಟ್ ಒಂದು 10 ದಿವಸ 15 ದಿವಸ ಆಚೆ ಮಾಡ್ಕೊಂಡು ಜೂನ್ 8 ಒಳಗೆ ಮಾಡ್ತೇವೆ ಸರ್. ಅಂದ್ರೆ ಬಿಸಿಲಿರಬಾರ್ದು, ತಂಪಾಗಿರ್ಬೇಕು ವಾತಾವರಣ. ತುಂಬಾ ಬಿಸಿಲಾದ ಅಂದ್ರೆ ಇದ್ ಬಂದ ಹೂ ಎಲ್ಲ ತುಂಬಾ ಹೋಗ್ತೇವೆ. ಹಾಗೆ ಆಯ್ತು ಸರ್, 24ರಲ್ಲಿ ನಮ್ಮಲ್ಲಿ ಎಲ್ಲ ಟೆಂಪರೇಚರ್ 30 ದಾಟಿದೆ ಇಲ್ಲ, ಬಟ್ 24ರಲ್ಲಿ ಅದು 35ರಿಂದ 37ಕ್ಕೆ ತಲುಪಿದೆ ಸರ್. ಹೌದೌದು, ಸೊ ಹಾಗಾಗಿ ಅಂತ ಸಮಯದಲ್ಲಿ ನಮ್ಮ ಹೂ ಎಲ್ಲ ಹಾಳಾಗ್ತದೆ. ಸೊ ಅದಕ್ಕಾಗಿ ಆ ಬಿಸಿಲಿನ ವಾತಾವರಣ ನೋಡಿಕೊಂಡು ಒಂದು ಜೂನ್ 8 ಒಳಗೆ ಕಪಾತ್. ಅಂದ್ರೆ ಮಳೆಯಾಗಿ ವಾತಾವರಣ ಎಲ್ಲ ತಂಪಾದ್ಮೇಲೆ ಮರ ಕಪಾತ್ ಮಾಡ್ಬೇಕು. ಮಾಡಬೇಕು. ಬಿಸಿಲಲ್ಲಿ ಏನಾದರೂ ಮರಕಪಾತ ಮಾಡಿದ್ರೆ ಗಿಡಗಳಿಗೆ ತೊಂದರೆ ಆಗುತ್ತೆ. ಗಿಡಗಳಿಗೆ ತೊಂದರೆ ಆಗುತ್ತೆ, ನೆಕ್ಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಂತ ಮುಂದಿನ ವರ್ಷದ ಫಸಲು ಕಡಿಮೆ ಆಗ್ತದೆ. ಒಣಗ್ತಾ ಇಲ್ವಾ, ಹೂ ಎಲ್ಲ ಹೋಗ್ತದೆ, ಕಾಯಿ ಕಟ್ಟಿದೆಲ್ಲ ಒಣಗೋಗ್ತದೆ. ಮತ್ತೆ ಈ ಮುಂಗಾರು ಮಳೆ ಪ್ರಾರಂಭದಲ್ಲಿ ಗೊಬ್ಬರ ಏನಾದರೂ ಕೊಡ್ತೀರಾ? ಮುಂಗಾರು ಮಳೆ ಪ್ರಾರಂಭದಲ್ಲಿ ಕೊಡ್ತೀವಿ ಸರ್, ಜೂನ್ ಫಸ್ಟ್ ವೀಕ್ ಒಳಗೆ. ಕೆಲವೊಮ್ಮೆ ಮಿಕ್ಸ್ ಮಾಡ್ತಾರೆ, ಇಲ್ಲ ಕಾಂಪ್ಲೆಕ್ಸ್ ಗೊಬ್ಬರ ಆಗ್ತದೆ, ಅದು ನಮಗೆ ಲಭ್ಯತೆ ಹೇಗಿದೆ ನೋಡಿಕೊಂಡು. ಯೂರಿಯಾ ಸಿಕ್ಕರೆ ಯೂರಿಯಾ ಬಳಸ್ಕೊಂಡು ಮತ್ತೆ ಡಿಎಪಿ ಇದೆಲ್ಲ ಬಳಸ್ಕೊಳ್ತೀರಾ? ಡಿಎಪಿ ಮಾಡಿ ಫಸ್ಟ್ ರೌಂಡ್ ಮಿಕ್ಸ್ ಮಾಡ್ತಾರೆ. ಅದೇ ಸಪೋಸ್ ಕೆಲವೊಮ್ಮೆ ಈ ಸಲ ಯೂರಿಯಾ ಫಸ್ಟ್ ಅಲ್ಲಿ ಸಿಗ್ತಾ ಇತ್ತು, ಬಟ್ ಈಗ ಸೆಕೆಂಡ್ ರೌಂಡ್ ಯೂರಿಯಾ ಅಪ್ಲೈ ಮಾಡಬೇಕು ಸಿಗ್ತಾನೆ ಇಲ್ಲ. ಹೌದು. ಸೊ ನಾವು ಕಾಂಪ್ಲೆಕ್ಸ್ ಹೋಗ್ಬೇಕು, ಹೋಗ್ಲೇಬೇಕು. ಹಾಗಾಗಿ ಯೂರಿಯಾ ಯಾವ ಮಿಕ್ಸ್ ಮಾಡ್ಬೇಕಾದ್ರೆ ಯೂರಿಯಾ ಇಲ್ಲದೆ ಮಿಕ್ಸ್ ಮಾಡಕ್ ಬರೋದಿಲ್ಲ. ಯೂರಿಯಾ ಇದ್ರೆ ಒಳ್ಳೇದು ಅಂತೀರಿ? ಹೌದು. ಅಂದ್ರೆ ಜೂನ್ ತಿಂಗಳಲ್ಲಿ ಒಂದ್ಸರಿ ಕೊಡ್ತೀರಾ ಗೊಬ್ಬರ? ಜೂನ್ ಅಲ್ಲಿ ಕೊಡ್ತೇವೆ ಸರ್. ಮತ್ತೆ ಯಾವಾಗ ಕೊಡ್ತೀರಾ? ಮತ್ತೆ ಅದೇ ಆಗಸ್ಟ್ ಎಂಡ್, ಒಂದು ಆಗಸ್ಟ್ 15 ಇಂದ ಆಗಸ್ಟ್ ಎಂಡ್ 31 ಒಳಗೆ. ಅಂದ್ರೆ ಮಳೆ ಸ್ವಲ್ಪ ಬಿಡು ಕೊಟ್ಟಾಗ? ಬಿಡು ಕೊಡ್ಬೇಕು, ಮಳೆ ಸ್ವಲ್ಪ ಬಿಡು, ಸ್ವಲ್ಪ ಬಿಸಿಲೆಲ್ಲ ಬಂದ್ರೆ, ಇಲ್ಲಾಂದ್ರೆ ಗಿಡ ಏನ್ ಕೆಲಸ ಮಾಡೋದು, ಸುಮ್ಮನೆ ಗೊಬ್ಬರ ಹಾಕಿ ಪ್ರಯೋಜನ ಆಗೋದಿಲ್ಲ. ಹೌದೌದು, ಎಲ್ಲ ಕೊಚ್ಚ ಒಣಗ್ಬೇಕು. ಬುಡ ಒಣಗ್ಬೇಕು, ಸ್ವಲ್ಪ ಮಣ್ಣಲ್ಲಿ ತೇವಾಂಶ ಇರಬೇಕು. ತೇವಾಂಶ ಇರಬೇಕು, ಅವಾಗ ಕೊಟ್ಟರೆ ಒಣಗದು ಆಗಲ್ಲ, ಸ್ವಲ್ಪ ತೇವಾಂಶ ಬೇಕು. ತುಂಬಾ ತೇವಾಂಶ ಆದ್ರೂ ನಾವು ಗೊಬ್ಬರ ಹಾಕಿ ಪ್ರಯೋಜನ, ಗಿಡ ತಗೊಳ್ಳೋದಿಲ್ಲ, ಅದು ಸುಮ್ಮನೆ ಹಾಕಿದ್ ವೇಸ್ಟ್ ಆಗ್ತದೆ. ಅವಾಗ ಏನ್ ಬರೀ ಯೂರಿಯಾ ಕೊಡ್ತೀರಾ ಸಾರಜನಕನ? ಇಲ್ಲ ಸರ್, ಇಲ್ಲ ಸರ್, ಮಾಮೂಲಿ ಮಿಕ್ಸಿಂಗ್ ಯಾವ್ದಾದ್ರು ಮಾಡಿ ಕೊಡ್ತೇನೆ, ಬರೀ ಯೂರಿಯಾ ಹಾಕೋದಿಲ್ಲ. ಯೂರಿಯಾ ಹಾಕ್ತೇವೆ ಯಾವಾಗ ಅಂದ್ರೆ ತುಂಬಾ ಕಾಯಿ ಉದುರಿಕೆ ಆಗ ಒಂದು ಒಂದ್ ಚೀಲ ಯೂರಿಯಾನ ಒಂದು ಒಂದ್ ಏಕರೆಗೆ ಆಗ್ಬೋದು. ಅದಂತ ಒಂದು 70 ಗ್ರಾಮ್ 80 ಗ್ರಾಮ್ ಒಂದು ಕೈ, ಈಗ ನಮ್ಮ ಒಂದು ಹಿಡಿ ಬೊಗಸೆ ಅಂತ ಹೇಳ್ತೀವಲ್ಲ, ಹೌದೌದೌದು, ಆ ಲೆಕ್ಕದಲ್ಲಿ ಒಂದು ಅಂದಾಜು ಮಾಡಿ ಒಂದೊಂದು ಸ್ವಲ್ಪ ಆಗ್ತೇವೆ. ಈ ಸಲ ಹಾಕ್ಬೇಕಾಯ್ತು, ಈ ಸಲ ತುಂಬಾ ಕಾಯಿ ಉದುರಿಕೆ ಇತ್ತು. ಆದ್ರೆ ನಿಮಗೆ ಮಳೆ ಬಿಡು ಕೊಡ್ಲೇ ಇಲ್ಲ? ಕೊಡ್ಲೇ ಇಲ್ಲ, ಬಟ್ ಕೊಡ್ಲಿಲ್ಲ ಅಂತ ಹೇಳಿ ನಿಲ್ಸಲಿಲ್ಲ ಸರ್, ಹಾಕೋದು ಅಪ್ಲೈ ಮಾಡೋ ಮಾಡಿದ್ದೇವೆ. ಮಾಡಿದ್ರಿ? ಬಟ್ ಅದು 100% ಸಕ್ಸಸ್ ಅಲ್ಲ, ಈಗ 10 ಕಾಯಿ ಬೀಳಲಿ ಒಂದು 5 ಕಾಯಿ ಬೀಳುತ್ತೆ, 5 ಉಳಿತೆ, ಆತ ಲೆಕ್ಕ ಹಾಕೊಂಡು ಮಾಡಿದ್ರು. ಮತ್ತೆ ಮಳೆ ನಿಂತ ಮೇಲೆ ಮತ್ತೆ ಗೊಬ್ಬರ ಕೊಡ್ಬೇಕಾಗತ್ತಾ? ಸದ್ಯಕ್ಕೆ 2 ರೌಂಡ್ ಕೊಡ್ತೇವೆ ಸರ್, 3rd ರೌಂಡ್ ಮಳೆ ನಿಂತ ಮೇಲೆ ಕೊಡ್ಬೋದು, ಬಟ್ ನಾನು 2+ ನೀವು ಆಯ್ಸೋಕೊಮ್ಮೆ ಕೊಡ್ತೇವೆ, 3 ಸಲ ಆಗ್ತದೆ ಸಾಕು, 3 ಸಲಕ್ಕೆ ನಾನು ಅನಿಸ್ತೇನೆ ಸರ್. ಮತ್ತೆ ಕಳೆ ಯಾವ್ಯಾವ ತೆಗಿತೀರಾ? ಈ ಸಲದ ಮಳೆ ಲೆಕ್ಕದಲ್ಲಿ 4ನೇ ರೌಂಡಿಗೆ ರೆಡಿ ಆಗಿದೆ ಸರ್ ಕಳೆ. ಬಟ್ ಈಗ ಯೂಶಲಿ 2 ಸಲ ತೆಗೆದಾದ್ಮೇಲೆ ಇನ್ನೊಮ್ಮೆ ಕಾಫಿ ಪೀಲಿಗೆ ಒಂದ್ಸಲ ಗುದ್ದಲಿ ಚಿಕ್ಕದಾಗಿ ಅದ್ಬಿಟ್ಟು ಗುಡ್ಡೆ ಮಾಡಿದ್ರೆ ಕೆಲಸ ಮುಗಿತ್ತೆ. ಬಟ್ ಈ ಸಲ ಮಳೆ ಬಿಸಿಲು ಅಂತೇಳಿ ಕಚಡ ತುಂಬಾ ಬಂದಿದೆ. ಅಂತೂ ಮಿನಿಮಮ್ 2 ಸಲ ಮಾಡ್ಲೇಬೇಕು. ಅಂದ್ರೆ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಕಳೆ ತೆಗಿಲೇಬೇಕಾಗತ್ತೆ? ಫಸ್ಟ್ ರೌಂಡ್ ನಾವು ಕೊಡೋ ಮುಂಚೆ ಏನಿಲ್ಲ, ಗಿಡ ಸುತ್ತು ಕಸ ತೆಗಿಲೇಬೇಕು, ಕಸ ತುಂಬಾ ಬಂದಿರುತ್ತೆ, ಗಿಡ ಸುಪ್ಪು ಬಿದ್ದಿರುತ್ತೆ, ಪ್ಲಸ್ ಅಲ್ಲಲ್ಲಿ ಕಸ ಬಂದಿರುತ್ತೆ. ಅದಾಗಿ ಗೊಬ್ಬರ ಕೊಟ್ಟು ಒಂದು 10 ದಿವಸ ಒಳಗೆ ಮತ್ತೆ ಫುಲ್ ಬುಡ ಫುಲ್ ಕಚಡ ತೆಗಿಬೇಕು. ಮತ್ತೆ ಮಳೆ ಬರುವಾಗ ಬುಡ ಎಲ್ಲ ಬಿಡಿಸಿಕೊಂಡು ತರ್ಗೆಲ್ಲ ಮಧ್ಯಕ್ಕೆ ಹಾಕಬೇಕಾಗುತ್ತೆ. ಈ ಸಲ ಮಳೆ ಹೆಚ್ಚಾದ್ರಿಂದ ಒಂದು ಕಚಡ ಹೆಚ್ಚಾಯ್ತು, ಅಂದ್ರೆ ಗಿಡದ ಬುಡದಲ್ಲಿ ಕಸಗಳು ಹೆಚ್ಚಾದಷ್ಟು ಮಾಯಿಸ್ಟರ್ ಹೆಚ್ಚಾಗ್ತದೆ. ಹೌದೌದು, ತೇವಾಂಶ ಕಡಿಮೆ ಆಗ್ಲಿಲ್ಲ, ಹಾಗಾಗಿ ಅದಕ್ಕಾಗಿ ಒಂದು ಕಚಡ ಮಾಡಿದ್ದು ಇದೆ. ಕೊಕ್ಕಲೆ ಮತ್ತೆ ಕಸನ ತೆಗೆದ ಅಷ್ಟು ಗಿಡ ಓಪನ್ ಆಗಲಿ ಅಂತ ಹೇಳೋ ಉದ್ದೇಶಕ್ಕಾಗಿ ಒಂದು ಕಚಡ ಎಕ್ಸ್ಟ್ರಾ ಮಾಡಿದೆ. ಮತ್ತೆ ಈ ನೆತ್ತಿ ಬಿಡಿಸೋದು ಕಂಬ ಚಿಗುರು ತೆಗೆಯೋದು ಇದೆಲ್ಲ ಯಾವಾಗ ಯಾವಾಗ ಮಾಡ್ತಾ ಇರ್ತೀರಾ? ಕಂಬ ಚಿಗು ಆಲ್ಮೋಸ್ಟ್ ಮಾರ್ಚ್ ಒಳಗೆ ನೀರು ಹಾಯಿಸೋದ್ರಿಂದ ನಾವು ಫಸ್ಟ್ ರೌಂಡ್ ಗೊಬ್ಬರ ಹಾಕೋಕ್ ಬಂದ ಜೂನ್ ಫಸ್ಟ್ ವೀಕ್ ಅಲ್ಲೇ ಅದಕ್ಕೆ ಮುಂಚೆ ಒಮ್ಮೆ ಕಂಬ ಚಿಗು ತೆಗಿಬೇಕಾಗ್ತದೆ. ಅದಾಕಿ ಮತ್ತೆ ಒಂದು 20 ದಿವಸ ಗೊಬ್ಬರ ಹಾಕಿದ ಇದೆಲ್ಲ ಪುನಃ ಇನ್ನೊಂದ್ಸಲ ಕಂಬ ಚಿಗು ಬಂದ್ಬಿಡ್ತೇವೆ. ಒಂದು ಜುಲೈ 10-15 ಒಳಗೆ ಮತ್ತೊಮ್ಮೆ ತೆಗಿಬೇಕಾಗ್ತದೆ. ಮತ್ತೆ ನಾವು ಸೆಕೆಂಡ್ ರೌಂಡ್ ಅಪ್ಲೈ ಮಾಡುವಾಗ ಆಗಸ್ಟ್ ಗೆ ಮತ್ತೊಂದು ಕಂಬ ಚಿಗು ಗಡಿಯುತ್ತೆ, ಅದ್ ತೆಗೆದ್ಬಿಟ್ಟು ಗೊಬ್ಬರ ಹಾಕ್ತೇವೆ. ಆಮೇಲೆ ಈ ಆಗಸ್ಟ್ ಎಂಡ್ ಅಥವಾ ಈ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ನೆತ್ತಿ ಬಿಡಿಸ್ಬೇಕು, ಇಲ್ಲಾಂದ್ರೆ ಬಿಸಿಲೇ ಬೀಳುದಿಲ್ಲ ಬುಡಕ್ಕೆ, ತುಂಬಾ ಚಿಗು ಹೊಡೆದಿರುತ್ತೆ. ಅಂದ್ರೆ ನೆತ್ತಿ ಬಿಡಿಸೋದನ್ನ ಅದು ಎಷ್ಟು ಸರಿ ಮಾಡ್ಬೇಕಾಗತ್ತೆ? ಯೂಶಲಿ 2 ಸಲ ಮಾಡ್ಬೇಕು ಸರ್, ಈಗಿನ ಪರಿಸ್ಥಿತಿಯಲ್ಲಿ ಲೇಬರ್ ಪ್ರಾಬ್ಲಮ್ ಆದ್ರಿಂದ ಅಂತೇಳಿ ಒಂದ್ಸಲ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಮಾಡ್ತೇವೆ. ಈಗ ಸದ್ಯಕ್ಕೆ ಒಂದ್ಸಲ ಮಾಡ್ತಿದ್ದೆ, ಬಟ್ ಕಂಬ ಚಿಗು ಆಗಾಗ ಬಂದಾಗ ತೆಗಿತಾ ಇದ್ವಿ. ತಂದೆ ಕಾಲದಲ್ಲೆಲ್ಲ 2 ಸಲ ನೆತ್ತಿ ಬಿಡಿಸ್ತಾ ಇದ್ದೆವು, ಬಟ್ ಈಗ ಆಗಲ್ಲ ಸರ್, ಎಲ್ಲ ಪ್ರಾಬ್ಲಮ್ ಲೇಬರ್ ಕಾಸ್ಟ್ ಹೌದೌದು ಎಲ್ಲ ಲೆಕ್ಕ ಆಗದೆ ಬಹಳ ಕಷ್ಟ. ಹಾಗಾಗಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಒಮ್ಮೆ ನೆತ್ತಿ ಬಿಡಿಸೋದ್ ಕೆಲಸ ಮಾಡ್ತೇವೆ. ಅಂದ್ರೆ ಗೊಬ್ಬರ ಕೊಡುವಾಗ ಬುಡದಿಂದ ಎಷ್ಟು ದೂರಕ್ಕೆ ಕೊಡ್ತೀರಾ? ಮಿನಿಮಮ್ 1 ಅಡಿ ಕಡಿಮೆ ಅದು ಪಕ್ಕ ಬುಡಕ್ಕೆ ಹಾಕೋದಿಲ್ಲ, 1 ಅಡಿ ಬಿಟ್ಟೆ ಹಾಕೋದು. ಅಂದ್ರೆ ಸ್ವಲ್ಪ ಮಣ್ಣೆಲ್ಲ ಹಾಕಿದ್ರಿ ಇದ್ರ ಮೇಲೆ ತರಗುವುದೆಲ್ಲ ಮುಚ್ಚಬಹುದು, ಮಣ್ಣನ್ನೆಲ್ಲ ಮುಚ್ಚಿದ್ಮೇಲೆ. ಅದೇ ಸಪೋಸ್ ಈಗ ನಾವು ಸೆಕೆಂಡ್ ರೌಂಡ್ ಹಾಕಿ ಮಳೆ ಇಲ್ಲ ಅಂತಂದ್ರೆ ಅದ ಪಕ್ಕದಲ್ಲೇ ತಾಗಿದ್ರೆ ಮುಚ್ಕೋಬಹುದು. ಮತ್ತೆ ಈ ಮಳೆ ಹೆಚ್ಚಾದಾಗ ಕೊಳೆ ರೋಗ ಬರೋದು, ಈ ಕಾಯಿಗಳೆಲ್ಲ ಬೀಳೋದು, ಈ ಸಮಸ್ಯೆ ನಾವು ನೋಡ್ತಾ ಇರ್ತೀವಿ. ಇದಕ್ಕೆ ಏನ್ ಮಾಡ್ಬೇಕಾಗತ್ತೆ ಅಂತೀರಾ ದಿನೇಶ್ ಅವರು? ಕೊಳೆ ರೋಗಕ್ಕೆ ಆಕ್ಚುಲಿ ನಾವು ಮಳೆ ಬಂದು ಬೀಳುವಾಗ ಏನ್ ಮಾಡಿ ಪ್ರಯೋಜನ ಸೆಂಚುರಿ ಮೇಲೆ ನಾವು ಅದಕ್ಕೆ ಸ್ಪ್ರೇ ಮಾಡ್ಬೇಕಾಗತ್ತೆ. ಬಟ್ ಈ ರೋಬಸ್ಟಾ ಇದರಲ್ಲಿ ಈಗ ಆಲ್ಮೋಸ್ಟ್ ಈಗ ಅದೊಂದು ಮಾಮೂಲಿ ಕಾಯಿಲೆ ಆಗ್ಬಿಟ್ಟಿದೆ, ಒಂದು ಲಾಸ್ಟ್ 3-4 ವರ್ಷದಿಂದ. ಬಟ್ ಇನ್ನ ಇನ್ಶಿಯಲ್ ಸ್ಪ್ರೇ ಮಾಡೋ ಕೆಲಸ ನಾವು ಮಾಡ್ತಾ ಇಲ್ಲ ಸದ್ಯಕ್ಕೆ. ಟೋಟಲಿ ಮಳೆ ವರ್ಷದಿಂದ ವರ್ಷಕ್ಕೆ ಜನವರಿ ಫಸ್ಟ್ ಇಂದ ಡಿಸೆಂಬರ್ 31ಕ್ಕೆ 70 inches ಒಳಗೆ ಮಳೆ ಮುಗಿದೋಗ್ತಿತ್ತು. ಬಟ್ ಈಗ ಲಾಸ್ಟ್ 3-4 years ಇಂದ 90-95 ತನಕ ತಲುಪ್ತಾ ಇದೆ. ನಮ್ಗೆ ಅತಿ ಮಳೆ, ಅದು ಜಾಸ್ತಿ ಮಳೆ ಆಗುತ್ತೆ. ಅದು ಜಾಸ್ತಿ ಮಳೆ ಆಗ್ತದೆ ನಮ್ಮ ಏರಿಯಾಕ್ಕೆ, ವಾಡಿಗೆಗಿಂತ ಮಳೆ ಹೆಚ್ಚಾಗ್ತದೆ. ಅದು ಬಂದಾಗ ಸ್ವಲ್ಪ ಕೊಳೆ ರೋಗ ಇದೆಲ್ಲ ಜಾಸ್ತಿ ಆಗುತ್ತೆ. ಕೊಳೆ ರೋಗ ಹೆಚ್ಚು ಸ್ವಲ್ಪ ಅಲ್ಲ ಸರ್, ಆಲ್ಮೋಸ್ಟ್ ಈ ಸಲ ಕಂಪೇರ್ ಮಾಡಿದ್ರೆ ನಿಯರ್ಲಿ 30% ಕ್ರಾಪ್ ಕೆಳಗಿದೆ. ಓಹೋ, ಮತ್ತೆ ಸ್ವಾಭಾವಿಕವಾಗಿ ಸ್ವಲ್ಪ ಕಾಫಿ ಕಾಯಿಗಳು ಬಿದ್ದೇ ಬೀಳ್ತಾ ಇರ್ತಾವಲ್ಲ, ಒಂದು 10% ಎರಡು ತರ ಹೂ ಬಂದಿರುತ್ತೆ. ಒಂದು ಬೇಗ ಕಾಯಿ ಬೆಳೆಸಿರುತ್ತೆ, ಇನ್ನೊಂದು ಚಿಕ್ಕದಿರುತ್ತೆ. ಕಾಯಿ ಬೆಳೆಯುವಾಗ ಚಿಕ್ಕದಕ್ಕೆ ಜಾಗ ಇರೋದಿಲ್ಲ, ಅದು ಕೆಳಗೆ ಬಿದ್ದೇ ಬಿದ್ದೋಗುತ್ತೆ. ಅದಕ್ಕೆ ಏನ್ ಮಾಡಕ್ಕಾಗೋದಿಲ್ಲ, ಸ್ಪ್ರೇ ಎಲ್ಲ ಏನ್ ಹಾಕಿದ್ರು ಅದು ಉಳಿಯಲ್ಲ. ಅದು ಬಿಡಿ, ನಿಮಗೆ 100-100 ತೆಗಿಯಕ್ ಆಗೋದಿಲ್ಲ. ಅದೊಂದು 10% ಮಾರ್ಜಿನ್ ಇದೆ. ಬಟ್ ಈ ಸಲ ಹಾಗೆ ಅಲ್ಲ ಸರ್, ಈ ಸಲ ಮತ್ತೆ ಹೋದ ವರ್ಷ 2 ವರ್ಷನು ಸೇಮ್ ಇದೇ ಪ್ರಾಬ್ಲಮ್, ಕೊಳೆ ಹೋಗ ಮತ್ತೆ ಕಾಯಿ ಉದ್ದು ಡೆವಲಪ್ ಆದ ಕಾಯಿ ಉದ್ದಿದ್ದೋಗ್ತದೆ. ಅಂದ್ರೆ ಅವಾಗ ತೋಟದಲ್ಲಿರುವಂತ ತೇವಾಂಶನ ಕಡಿಮೆ ಮಾಡ್ಬೇಕಾಗತ್ತೆ. ಬಟ್ ಈಗ ತೇವಾಂಶ ಹೇಗೆ ಕಡಿಮೆ ಮಾಡುದಂತ ಅದಕ್ಕೆ ಸೊಲ್ಯೂಷನ್ ಇಲ್ಲ. ಯಾಕಂದ್ರೆ ಈಗ ನಾವು ಎಷ್ಟು ಕೊಕ್ಕಲ ಏನ್ ಇದು ಮಾಡುದು, ದಿವಸಕ್ಕೆ 1-2 inches ಮಳೆ ಬಿದ್ಕೊಂಡು ಹೋದಾಗ ತೇವಾಂಶ ಇಲ್ಲಿ ಕಡಿಮೆ ಆಗ್ತದೆ. ಅಲ್ಲ, ಮೊದ್ಲೆಲ್ಲ ಈ ತೊಟ್ಲು ಗುಂಡಿ ಅದೆಲ್ಲ ತೆಗಿತಾ ಇದ್ರಲ್ಲ, ಮೊದ್ಲೆಲ್ಲ ಹೇಗೆಂತಂದ್ರೆ ಸಪೋಸ್ ಈಗ ಒಂದು 8 ದಿವಸ ಫುಲ್ ಮಳೆ ಹೊಡೆದು ಒಂದು 5 ದಿವಸ ಚೆನ್ನಾಗಿ ಬಿಸಿ ಕಾಯ್ತಾ ಇತ್ತು. ಈ 24 ಮತ್ತು 25ರಲ್ಲಿ ಮೇ 21ರಿಂದ ಮಳೆ ಮಾಮೂಲಿ ಪ್ರಾರಂಭ ಆಗಿದೆ. ಈ ಸಲ ಈ ಮೇ 21ರಿಂದ ಇವತ್ತು ಟಿಲ್ ಡೇಟ್ ತನಕ ಹೋಲ್ ಡೇ ಬಿಸಿ ಕಾದ್ರೆ ಒಂದು 8 ದಿವಸ ಇರ್ಬೋದು ಅಷ್ಟೇ. ಹೌದೌದೌದು, ಈ ಸರಿ ಬೆಳಿಗ್ಗೆ 10 ಗಂಟೆಗೆ ಬಿಸಿಲು ಬಂದ್ರೆ ಪುನಃ 2 ಗಂಟೆಗೆ ಮಳೆ, ಬೆಳಿಗ್ಗೆ ಮಳೆ ಹೊಡೆದ್ರೆ 2 ಗಂಟೆ ಮೇಲೆ 5 ಗಂಟೆಗೆ ಬಿಸಿಲು, ಹೀಗೆ ಹೋಲ್ ಡೇ ಬಿಸಿಲು ಕಂಡಿದ್ದಿಲ್ಲ. ಸೊ ಅದು ಮಾಯಿಸ್ಟರ್ ಹೋಗುದಿಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್. ಬಿಸಿಲು ಕಾಯದೇ ದೊಡ್ಡ ಪ್ರಾಬ್ಲಮ್, ಬಿಸಿಲು ಕಾಯದೆ ಇರೋದ್ರಿಂದ ತೇವಾಂಶ ಕಡಿಮೆನೆ ಆಗಲ್ಲ. ಏನ್ ಮಾಡೋದು, ಸ್ವಲ್ಪ ಕಷ್ಟನೇ. ಬಸಿಗಾಲುವೆ ಮಿನಿಮಮ್ ಅಪ್ಲೈ ಮಾಡಿದ್ರು ಅದು ಅದು ಎಷ್ಟು ತಗೊಳುತ್ತೆ ಅಷ್ಟೇ ತಗೊಳಕ್ ಆಗೋದು, ಬಾಕಿ ಎಲ್ಲ ಅದು ಹೋಗ್ತದೆ. ಮತ್ತೆ ನಿಮ್ಮಲ್ಲಿ ಈಗ ಬೇರೆ ಕೀಟ ರೋಗಗಳು ಇವೇನ್ ಕಂಡು ಬರ್ತಾವ? ಈ ಬೆರಿ ಬರೋದಂತಾರೆ, ಈಗ ಸೆಪ್ಟೆಂಬರ್ ಬಂದಿದೆ ಸರ್, ಅದರಲ್ಲಿ ಬೇರಿ ಬೋ ಒಂದೊಂದು ಕಾಣಿಸ್ತಾ ಇದೆ. ಯಾಕಂದ್ರೆ ಮೊದ್ಲು ಹಣ್ಣಾದ ಕಾಫಿಲಿ ಒಂದೊಂದು ಬೇರಿ ಬೋ ಕಾಣಿಸ್ತಾ ಇದೆ ಈಗ. ಸೊ ಇದಕ್ಕೆ ನಾನು ಟ್ರ್ಯಾಪ್ ಕಟ್ತಾ ಇದ್ದೇನೆ. ಓಕೆ, ಬ್ರೋಕಾ ಟ್ರ್ಯಾಪ್? ಹೌದು. ಅದು ಎಲ್ಲಿ ಸಕ್ಸಸ್ ಆಗ್ತದೆ ಸರ್? ನಾನು ಈಗ ಒಂದು ಲಾಸ್ಟ್ 3-4 years ಇಂದ 20 ತನಕ ಬೇರಿ ಬೋ ಕಡಿಮೆ ಇತ್ತು. 21-22 ಓಕೆ, 23-24 ಇಂದ ಬೇರೆ ಬೇರೆ ಹೆಚ್ಚಾಗಿದೆ. ಯಾಕಂದ್ರೆ ಮಳೆ ಹೆಚ್ಚಾಗಿದೆ, ಪ್ಲಸ್ ನವೆಂಬರ್ ಡಿಸೆಂಬರ್ ಕಾಯಿ ಹಣ್ಣಾಗೋ ಸಮಯಕ್ಕೂ ಮಳೆ. ಸೊ ಹಾಗೆ ಕಂಟ್ರೋಲ್ ಮಾಡಕ್ ಬರ್ತಾ ಇಲ್ಲ. ಪ್ಲಸ್ ನಮ್ಗೆ ಇನ್ನೊಂದು ಅಂತಂದ್ರೆ ನಾವು ಗ್ರೀನಿಂಗ್ಸ್ 100% ಮಾಡಕ್ಕಾಗ್ತಾ ಇಲ್ಲ. ಫಸ್ಟ್ ಲೇಬರ್ ಪ್ರಾಬ್ಲಮ್, ಹೌದು. ಸೆಕೆಂಡ್ ಅದನ್ನ ಒಳದು ಗುಡ್ಡೆ ಕುಡಿಸೋದ್ರೆ ಲೇಬರ್ ಪ್ರಾಬ್ಲಮ್. ಸೊ ಈ ಲೇಬರ್ ಪ್ರಾಬ್ಲಮ್ ಇಂದ ನಮ್ಗೆ 100% ಕಾಯಿನ ಕ್ಲೇವ್ ಮಾಡಕ್ಕಾಗ್ತದೆ. ನಾವು ಟಾಟಾ ಕುಯ್ತೇವೆ, ಏನು ಟಾಟ್ ಹಾಕಿದ್ರು ಅದು ಅದು ಕೆಳಗೆ ಬೀಳೋ ಬಿದ್ದೇ ಬೀಳುತ್ತೆ, ಅದನ್ನ ತಡೆಯಕ್ ಆಗುದಿಲ್ಲ. ಅದು ಹಾಗೆ ಒಂದು 10% ಕೆಳಗೆ ಇದ್ದೇ ಇರ್ತದೆ. ಪ್ಲಸ್ ಕಾಯಿ ಹಣ್ಣಾಗುವಾಗ ಮಳೆ ಹೊಡೆಯೋದು. ಈ ಲಾಸ್ಟ್ ಇಯರ್ ಡಿಸೆಂಬರ್ 22ಕ್ಕೆ ನಮ್ಗೆ 1 inch ಮಳೆ ಬಂದಿದೆ. ಸೊ ಆಗ ಹಣ್ಣಾದ ಕಾಫಿ ಅದು ಕೆಳಗೆ ಬೀಳ್ತು. ಕಾಫಿ ನಾವು ಕುಯ್ಯೋಗ ಅದನ್ನ ಹೆಕ್ಕಿ ತೆಗಿಲಿಕ್ಕೆ ಆಗಲ್ಲ ಸರ್. ಬಟ್ ಅದನ್ನ ಅದು ಕ್ಲೀನಿಂಗ್ಸ್ ಅದನ್ನ ಆಯ್ಲಿಕ್ಕೆ ಹೋಗಿ ಹೆಕ್ಕಿ ತೆಗಿಲಿಕ್ಕಾಗಿ ಜನ ಬಿಡ್ಬೇಕಾಗ್ತದೆ. ಹೌದೌದೌದು. ಬಟ್ ಈಗಿನ ಲೇಬರ್ ಕಾಸ್ಟ್ ಅಲ್ಲಿ ಹೆಚ್ಚಂದ್ರೆ ಒಬ್ಬ ಒಂದು 5-7 kg ಆಯ್ಬೋದು ಸರ್, ಅದು ವರ್ಕೌಟ್ ಆಗುದಿಲ್ಲ. ಸೊ ಅದು ಒಂದು ಪ್ರಾಬ್ಲಮ್. ಅಂದ್ರೆ ಬ್ರೋಕಾ ಬಲೆಗಳನ್ನ ಒಂದು ಎಕರೆಗೆ ಎಷ್ಟು ಬಲೆಗಳು ಹಾಕ್ತೀರಾ? ನಾನೊಂದು 20 ಬಲೆ ಹಾಕ್ತೇನೆ ಸರ್. 20 ಬಲೆಗಳು ಹಾಕ್ತೀರಾ? ಅದೇನು ಕಾಫಿ ಗಿಡಗಳಿಗೆ ಕಟ್ಟಬೇಕಾಗತ್ತಾ? ಕಾಫಿ ಗಿಡಕ್ಕೆ ಸರ್, ಈಗ ಲೈನ್ ಒಂದು ಕಾಫಿ ಲೈನ್ ಇರ್ತಾವ, 20 ಗಿಡ ಲೈನ್, 25 ಗಿಡ ಲೈನ್, ಒಂದು 3-4 ಗಿಡ ಬಿಟ್ಟು ಕೆಳಗೆ ಒಂದು ಮೇಲೆ ಒಂದು ಮಧ್ಯೆ ಒಂದು ಕೊಟ್ಟರು ಸರ್. ಅದು ಒಂದು 8 ದಿವಸ ಆಗುವಾಗ ಸುಮಾರು ಎಲ್ಲ ಬಿದ್ದಿರುತ್ತೆ. ಅಷ್ಟೊತ್ತಿಗೆ ಅದು ಬಿದ್ದಾಗ ನೀರಿನ ಲೆವೆಲಿಗೆ ಹುಳಗಳು ಕಲೆಕ್ಟ್ ಆಗಿರುತ್ತೆ, ಮತ್ತೆ ಅದನ್ನ ಅಷ್ಟು ಸತ್ತೋಗಿರುತ್ತೆ. ಬಟ್ ಅದು ಜೀವ ಆಗಿರುತ್ತೆ, ಒಮ್ಮೆ ನೀರು ಬಿದ್ದರೆ ಸತ್ತೋಗ್ತದೆ. ಸೊ ಅದನ್ನ ತೆಗೆದು ಮತ್ತೆ ಪುನಃ ಅದಕ್ಕೆ ಆ ನೀರು ಚೇಂಜ್ ಮಾಡಿ ನೀರು ಹಾಕಿದ್ರೆ ಆಯ್ತು. ಮತ್ತೆ ಮದ್ದು ಚೇಂಜ್ ಮಾಡ್ಬೇಕಿರುತ್ತೆ. ಅದು ಮದ್ದೆಲ್ಲ ಕೊಡ್ತಾರೆ? ಅದು ಕೊಡ್ತೇವೆ ಸರ್. ನಾವು ಫಸ್ಟ್ ತಗೊಳಗೆ ಎಷ್ಟು ಲೀಟರ್ ಬೇಕು ತಗೋತೇವೆ. ಅದನ್ನ ಹೆಂಗೆ ಮದ್ದನ್ನ ಹೆಂಗೆ ಇಡೋದು ಒಳಗಡೆ? ಅದು ಒಂದು ಚಿಕ್ಕ ಬಾಟ್ಲ್ ಇರುತ್ತೆ ಸರ್, ಆ ಚಿಕ್ಕ ಬಾಟ್ಲಿಗೆ ಒಂದು ಹೋಲ್ ಮಾಡಿರ್ತೀವಿ, ಅಂದ್ರೆ ಆ ಮದ್ದಿನ ಸ್ಮೆಲ್ ಅದನ್ನ ಆಕರ್ಷಣೆ ಮಾಡ್ಲಿಕ್ಕಾಗಿ. ಅದರಲ್ಲಿ ಏರ್ಪೇಟ್ ಆಗ್ತದೆ, ಏರ್ಪೇಟ್ ಆಗುವಾಗ ಖಾಲಿ ಆಗ್ತದೆ, ಮದ್ದು ಖಾಲಿ ಆಗ್ತದೆ. ಸೊ ಅದು ಪುನಃ ಫಿಲ್ ಮಾಡ್ಬೇಕಾಗ್ತದೆ. ಚಿಕ್ಕ ಬಾಟ್ಲ್ ಒಂದು 10 ml ಬಾಟ್ಲ್ ಇರುತ್ತೆ. ಮತ್ತೆ ಕೆಳಗಡೆ ನೀರು ಇರುತ್ತಾ? ಕೆಳಗಡೆ ನೀರು ಇರುತ್ತೆ ಸರ್, ಕೆಳಗೆ ನೀರು. ಯಾಕಂದ್ರೆ ಅದು ಹುಳ ಬೀಳೋದು ಆ ನೀರಿಗೆ ಬೀಳ್ಬೇಕು, ಅದ್ ನೀರಿಗೆ ಬಿದ್ದರೆ ಮಾತ್ರ ಸಾಯೋದು, ಮದ್ದಿನ ಸ್ಮೆಲ್ಲಿಗೆ ಸಾಯೋದಿಲ್ಲ. ಅಂದ್ರೆ 15 ದಿನಕ್ಕೊಂದ್ಸರಿ ಔಷಧ ಬದಲಾಯಿಸ್ತಾ ಇರ್ಬೇಕು. ರೀಫಿಲ್ ಮಾಡಬೇಕು ಪ್ಲಸ್ ನೀರು ಚೇಂಜ್ ಮಾಡಬೇಕು. ನೀರು ಚೇಂಜ್ ಮಾಡ್ಬೇಕಂದ್ರೆ ಅದರಲ್ಲಿ ಫುಲ್ ಹುಳಗಳು ಸತ್ತಿರುತ್ತೆ, ಅದಕ್ಕಾಗಿ ಆ ನೀರನ್ನ ಚೇಂಜ್ ಮಾಡಿ ಹೊಸ ನೀರು ಹಾಕ್ತು. ನಿಮಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದೆ ಈಗ ಬುರಕಾಬಲೆ ಬಳಸೋದು. ನಿಜ ಆಗ ಸರ್, ನಿಜ ಆಗ ಹೋದ ವರ್ಷ ಎಲ್ಲ ತುಂಬಾ ಇತ್ತು, ತುಂಬಾ ಕಂಟ್ರೋಲ್ ಆಯ್ತು. ಬೇಗಿಪೋವೆ ಇಲ್ಲ ಅಂತ ಹೇಳೋದಕ್ಕೆ ಆಗುದಿಲ್ಲ, ಇದೆ ಒಂದು ಪರ್ಸೆಂಟೇಜ್ ಒಂದು 30-40 ಇದ್ದಿದ್ದು ಒಂದು 5-2% ಬಂದಿದೆ. ಅಂದ್ರೆ ನೀವು ಕಾಫಿ ಕೊಯ್ಲು ಮಾಡುವಾಗ್ಲೂ ಅವನ್ನ ಇಟ್ಕೊಂಡೇ ಇರಬೇಕು. ನೋಡಿ ನಾನೀಗ ನೆಕ್ಸ್ಟ್ ಈ ಮಂತ್ ಎಂಡಿಗೆ ಟ್ರ್ಯಾಪ್ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಈಗಲೇ ದೂರ ಕಾಣ್ತಾ ಇದೆ, ಈ ಮೊದ್ಲು ಹೂ ಬಂದ ಕಾಫಿ ಹಣ್ಣಾಗಿದೆ, ಅದೆಲ್ಲ ಈಗ ಬೇಗ ಗ್ರೋ ಆಗ್ಲಿಕ್ಕೆ ಒಂದು ಜಾಗ ಆಗ್ತದೆ. ಹೌದೌದು. ಹಾಗಾಗಿ ಈಗ ಈ ಮಂತ್ ಎಂಡಿಗೆ ಕಟ್ಟಿದ್ರೆ ಈ ಬಂದಿ ಚಿಕ್ಕ ಚಿಕ್ಕದೆಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಬಿಟ್ಟರೆ ಪಾಪ್ಯುಲೇಷನ್ ಕಡಿಮೆ ಆಗ್ತದೆ ಅಂತೇಳಿ. ಹೌದೌದು. ಮತ್ತೆ ಈ ಕಾಫಿ ಕೊಯ್ಲು ಮಾಡ್ತಿರಲ್ಲ ಕಣ, ಅದ್ರ ಸುತ್ತನೂ ಕಟ್ಟಬೇಕಾಗತ್ತೆ. ಕೆಲವೊಮ್ಮೆ ಈ ಬೇಗ ಹೆಚ್ಚಾದಾಗ ಕಾಫಿ ಅದರಲ್ಲಿ ಹುಳುಗಳು ಈಗ ಆಗುತ್ತೆ, ನಮ್ಮ ಈ ಚಿಕ್ಕ ಮೂಲಿಗಳು ಹೋಗ್ತಾರಲ್ಲ ಹಾಗೆ. ಮತ್ತೆ ನೀವು ಎಲ್ಲಿ ಅದನ್ನ ಸಂಗ್ರಹಣೆ ಮಾಡ್ತಿರಲ್ಲ ಸ್ಟೋರೇಜ್, ಅಲ್ಲಿಗೂ ಕೂಡ ಕಟ್ಟಬೇಕಾಗತ್ತೆ. ಒಂದ್ ಅಲ್ಲಿಗೂ ಈ ಸಲ ಕಟ್ಟಲಿಲ್ಲ ಸರ್, 24 ಕಾಫಿ ಇತ್ತು ಹಾಗೆ ಕಟ್ಟಿದ. ಈ ಸಲ 25 ಕುಯ್ದ ಕಾಫಿ ಇರಲಿಲ್ಲ, ಕಡಿಮೆ ಇತ್ತು. ಪರ್ಸೆಂಟೇಜ್ ಕಡಿಮೆ ಇತ್ತು, ತುಂಬಾ ಇತ್ತು ಸರ್. ಸಾಧಾರಣವಾಗಿ ರೋಬಸ್ಟ ಯಾವಾಗ ಕೊಯ್ಲಿ ಬರುತ್ತೆ ಅಂತೀರಾ? ಹೆಚ್ಚು ಕಡಿಮೆ ಈಗಿನ ಲೆಕ್ಕದಲ್ಲಿ ಡಿಸೆಂಬರ್ ಎಂಡ್ ಒಂದು 20 ಸುಮಾರು ಒಂದು 40-50% ಹಣ್ಣಾಗ್ಬಿಡುತ್ತೆ. ಜನವರಿಗೆಲ್ಲ ಮುಗಿದೋಗುತ್ತಾ? ಅದು ಜನವರಿ ಮುಗಿಯಲ್ಲ ಸರ್, ಫೆಬ್ರವರಿ 1 ಎಲ್ಲ ಮುಗಿಸಬಹುದು. ಎಲ್ಲ ಮುಗಿಸಬಹುದು. ಮುಗಿಸಬಹುದು. ಅಂದ್ರೆ ನೀವೇನ್ ಚೆರಿನೇ ಮಾಡ್ತೀರಾ? ನಾವು ಚೆರಿ ಸರ್. ಅಂದ್ರೆ ಎಷ್ಟು ಚೀಲ ಬರುತ್ತೆ ನಿಮ್ದು ಇಳುವರಿ? ಏನಿದೆ ಒಂದು 30 ತೆಗಿಬೇಕು ಸರ್, ಅದ ಈಗಿನ ಪರಿಸ್ಥಿತಿಯಲ್ಲಿ ಆಗಲ್ಲ ಅಂತ ಆಗ್ತಾ ಕಾಣ್ತದೆ. ಅಂದ್ರೆ ಕಡಿಮೆ ಎಲ್ಲ ಬಿದ್ದೋಗಿರೋದು ಮಳೆಗೆ. ತುಂಬಾ ಲಾಸ್ ಆಯ್ತು ಈ ಸಲ, ತುಂಬಾ ಲಾಸ್ ಆಯ್ತು, ಹೋದ ವರ್ಷ ಲಾಸ್ ಆಯ್ತು. ಹಾಗಾಗಿ ಒಂದು 25 ಎಕ್ಸ್ಪೆಕ್ಟ್ ಮಾಡಬಹುದು ಅಂತೂ ಅಷ್ಟು ಆಗ್ಬೇಕಿಲ್ಲ ಅಂದ್ರೆ ಈಗಿನ ಈ ಕಾಸ್ಟ್ ವೈಸ್ ಅಲ್ಲಿ ಲಾಸ್ ಸರ್. ಖರ್ಚು ವೆಚ್ಚ ಕೊಲ್ಸಿದ್ರೆ ಪರವಾಗಿಲ್ಲ ಅನ್ಸುತ್ತಾ ಅಷ್ಟು ಬಂದ್ರೆ? ಈಗಿನ ಬೆಲೆ ಲೆಕ್ಕದಲ್ಲಿ ಓಕೆ ಸರ್, ಮಾಡಬಹುದು. ಮತ್ತೆ ಒಳ್ಳೆ ಮೆಣಸು ಬಳ್ಳಿಗಳು ಎಷ್ಟಿದಾವೆ? ಒಳ್ಳೆ ಮೆಣಸು ಬಳ್ಳಿ ಇದೆ ಸರ್, ಈಗ ಮೊದ್ಲಿನ ಇದರಲ್ಲಿ ಎಲ್ಲಾ ಗಿಡಗಳು ಇತ್ತು, ಬಟ್ ಈಗ ಬಂದು 30% ಬಂದು ಮುಟ್ಟಿದೆ. ಕಡಿಮೆ ಬಳ್ಳಿ 70 ಬಳ್ಳಿ ಹೋಗಿದೆ, ಒಂದು 30 ಬಳ್ಳಿ ಉಳ್ಕೊಂಡಿದೆ. ಅದಕ್ಕೆ ಏನ್ ನಾವು ಸ್ಪ್ರೇ ಮಾಡಿದ್ದು ಹೋಗೋ ಬಳ್ಳಿನ ತಡ್ಕೋ, ವಿಲ್ಟ್ ಕಂಟ್ರೋಲೇ ಮಾಡಕ್ಕಾಗಲ್ಲ ಈಗ ಈ ಮಳೆ. ಇದಕ್ಕೆ ಮಳೆ ಜಾಸ್ತಿ ಆಗುತ್ತೆ. ಮಳೆ ಜಾಸ್ತಿ ಆಗಿ ಆಗೇನಿಲ್ಲ, ಆಗ ಚೆನ್ನಾಗಿರುತ್ತೆ, ಮಳೆ ನಿಂತು ಬಿಸಿಲು ಹೊಡೆಯೋಗ ಎಲ್ಲ ಹೋಗ್ತದೆ. ಹಳದಿ ಆಗ್ಬಿಡುತ್ತೆ ಕೆಲವು ಸಂದರ್ಭದಲ್ಲಿ. ಹಳದಿ ಆಗ್ಬಿಡುತ್ತೆ ಬಳ್ಳಿ ಎಲ್ಲ ಹಳದಿ ಆಗುತ್ತೆ. ಕಾಯಿ ಕಟ್ಟಿದ್ದು ಏನ್ ಡೆವಲಪ್ ಆಗಿ ಏನಿದೆ ಹಾಗೆ ನಿಂತ್ಕೊಳುತ್ತೆ, ಅದೆಲ್ಲ ಸಮಸ್ಯೆ. ಅದಕ್ಕೆ ಪ್ರತ್ಯೇಕವಾಗಿ ಗೊಬ್ಬರ ಕೊಡ್ತೀರಾ ಒಳ್ಳೆ ಮೆಣಸಿಗೆ? ಪ್ರತ್ಯೇಕ ಇಲ್ಲ ಸರ್, ಈಗ ಮಾಮೂಲಿ ನಾವು 2 ಗೊಬ್ಬರ ಹಾಕುವಾಗ ಅದಕ್ಕೆ ಅಪ್ಲೈ ಮಾಡ್ತೇವೆ, ಮತ್ತೆ ಒಂದು ನವೆಂಬರ್ ಎಂಡಿಗೆ ಒಂದ್ ಸ್ವಲ್ಪ ಬೇವಿನ ಪುಡಿಯನ್ನು ಸ್ವಲ್ಪ ಹಾಕ್ತೇವೆ, ಅಂದ್ರೆ ಕ್ರಿಮಿನ ಕಡಿಮೆ ಮಾಡಲಿಕ್ಕಾಗಿ. ಬೇವಿನ ಹಿಂಡಿನ? ಬೇವಿನ ಹಿಂಡಿನ. ಅಂದ್ರೆ ಅದು ಸ್ವಲ್ಪ ಈ ಜಂತು ಹುಳುಗಳನ್ನೆಲ್ಲ ನಿಯಂತ್ರಣ ಮಾಡುತ್ತೆ. ಮಾಡುತ್ತೆ. ಅದು ಗೊಬ್ಬರನೂ ಆದಂಗೆ ಆಗುತ್ತೆ. ಅಂದ್ರೆ ಪರವಾಗಿಲ್ವಾ ಇಳುವರಿ ಒಳ್ಳೆ ಮೆಣಸಿನಲ್ಲಿ? ಹೋದ ಸಲ ಬಹಳ ಕಡಿಮೆ ಇತ್ತು, ಹೋದ ಸಲ ಬಹಳ ಕಡಿಮೆ ಅಂತಂದ್ರೆ ಆಲ್ಮೋಸ್ಟ್ 5% ಆಗ್ಲಿಲ್ಲ. ಈ ಸಲ ಒಂದು ಮಾದರಿ ಇದೆ, ಬಟ್ ಅದು ಕುಯ್ಯ ತನಕ ನಮಗೆ ಚೆನ್ನಾಗಿದೆ ಅಂತ ಹೇಳಕ್ ಬರಲ್ಲ. ಏನ್ ಬೇಕಾದ್ರೂ ಆಗ್ಬಹುದು ಅಂತ. ಏನ್ ಬೇಕಾಗ್ಬಹುದು, ಅದು ಫೈನ್ ಡೇ ಇವತ್ತು ಚೆನ್ನಾಗಿದ್ದು ನಾಳೆ ಬೆಳಿಗ್ಗೆ ಹೋಗಿ ಎಲ್ಲ ಇಷ್ಟ ಆಗಿರುತ್ತೆ. ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ನಾವೇನ್ ಲಾಸ್ಟ್ ಫೈನಲ್ ಆಗಿ ತಗೋತೇವೆ ಅದ್ ತಕೊಂಡು ಅಂತ ಅಷ್ಟೇ. ಅಂದ್ರೆ ಬಳ್ಳಿಗಳು ಹೋದಾಗ ಹೊಸ ಬಳ್ಳಿ ಹಾಕೊಳ್ಳದೆ ಅದಕ್ಕೆ ಇರೋ ಉಪಾಯ. ಉಪಾಯ ಈವನ್ ಹೊಸ ಬಳ್ಳಿಗಳು ಮೊದ್ಲು ಮಾಡಿದ ಹಾಗೆ ಬರೋದಿಲ್ಲ ಸರ್. ಈಗ ಮೊದ್ಲು ಕಾಫಿ ತೋಟ ಮಾಡುವಾಗ ಎಲ್ಲ ಫ್ರೀ ಇತ್ತು, ಗಿಡಗಳು ಚಿಕ್ಕ ಚಿಕ್ಕ ಗಿಡ ಇತ್ತು, ಶೇಡ್ ಇಲ್ಲ, ಬರ್ತಾ ಇತ್ತು. ಬಟ್ ಈಗ ಈ ಕಾಫಿ ಗಿಡ ಬೆಳೆದ್ಮೇಲೆ ಈ ಒಂದು ಬಳ್ಳಿ ಸಹ ಸುಲಭದಲ್ಲಿ ಮೇಲೆ ಎದ್ದು ಬರೋದಿಲ್ಲ. ಕಷ್ಟ ಆಗುದಿಲ್ಲ ಅಂತಿಲ್ಲ, ಆಗುತ್ತೆ, ಸ್ವಲ್ಪ ಕ್ಷಮ ಮಾಡ್ಬೇಕಷ್ಟು. ಮತ್ತೆ ಭತ್ತ ಯಾವ ತಳಿ ಹಾಕೊಳ್ತೀರಾ ಸರ್? ನಾನೀಗ ಕಳೆದ 10 ಕೆಂಪಕ್ಕಿ ಸರ್. ಹತ್ತಿರ ಅಂತಾರಲ್ಲ, ಅದ ಪರವಾಗಿಲ್ವಾ? ಅದು ಪರವಾಗಿಲ್ಲ ಅಂತ ಹೇಳಿದ್ರೆ ಒಂದು ಮೇನ್ ನಾನು ಹಾಕ್ಲಿಕ್ಕೆ ಕಾರಣ ಸರ್, ಹೆಚ್ಚು ಮಳೆ ಅದು ನಡೀತೆ, ಕಡಿಮೆ ಮಳೆ ಅದು ನಡೀತೆ. ಸೊ ಅದೊಂದು ಅಡ್ವಾಂಟೇಜ್. ಬಟ್ ನಮ್ಮ ಗದ್ದೆ ಹೇಗಂತದೆ, ಹೊಳೆ ಪಕ್ಕದಲ್ಲೇ ಇದೆ, ನಮ್ಗೆ ಯಾವ ಬೇಕಾದ್ರೂ ಪ್ರವಾಹ ಬರ್ಬೋದು, ಯಾವ ಬೇಕಾದ್ರೂ ಮಳೆ ಕಡಿಮೆ ಆಗ್ಬಹುದು. ನೀರಿಂದ ನಿಮ್ಗೆ ಸೌಲಭ್ಯ ಇದೆ, ಹೊಳೆಯಿಂದ ಬರೋ ನೀರಿನ ನಾಲೆ ಇದೆ. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಸಸಿ ಮಡಿ ಯಾವಾಗ ಮಾಡ್ಕೊಳ್ತೀರಾ ಸಾಧಾರಣವಾಗಿ? ಜೂನ್ ಒಂದು 20 ಆಚೆ ಸರ್, 20 ಜುಲೈ 1 ಒಳಗೆ, 28 30 ದಿವಸ ಒಳಗೆ ಪೈರು ತೆಗಿತೇವೆ. ಅಂದ್ರೆ ಜುಲೈ ಕೊನೆ ಅಥವಾ ಆಗಸ್ಟ್ ಮಧ್ಯದಲ್ಲಿ ನೀವು ನಾಟಿ ಮಾಡ್ತೀರಾ? ಆಗಸ್ಟ್ 10 ಒಳಗೆ ನಾಟಿ ಆಗ್ತದೆ ಸರ್. ಮತ್ತೆ ಕೊಯ್ಲು ಸಾಧಾರಣವಾಗಿ ಯಾವಾಗ ಬರುತ್ತೆ? ಕೊಯ್ಲು ಆಲ್ಮೋಸ್ಟ್ ನವೆಂಬರ್ ಎಂಡ್ ಒಂದು 25 ಡಿಸೆಂಬರ್ 5 ಒಳಗೆ ಮಾಡ್ತೀವಿ. ಮತ್ತೆ ಕೀಟ ರೋಗಗಳು ಇಂಥವೇನಾದ್ರೂ ಬರ್ತಾವ? ಈಗ ಇದೆ ಸರ್, ಎಲೆ ತಿನ್ನೋದು ಅದ್ ಬಂದಿದೆ. ಓ ಅದೇ ಸುರುಳಿ ಕೀಟ? ಸುಳ್ಳಿಕೀಟ, ಅದಕ್ಕೆ ನಿಯಂತ್ರಣ ಕ್ರಮ ಕೈಗೊಳ್ಬೇಕಾಗತ್ತೆ. ಒಮ್ಮೆ ಸ್ಪ್ರೇ ಆಗಿದೆ, ಬಟ್ ಅದು ಎಂತದ ಈ ಜಿನುಗು ಮಳೆಯಿಂದ ತುಂಬಾ ಹೆಚ್ಚಾಗ್ತದೆ. ಸ್ವಲ್ಪ ದೊಡ್ಡ ಮಳೆ ಬಂದು ಹೋದ್ರೆ ಏನಾಗಲ್ಲ, ಚಿಕ್ಕ ಮಳೆಗೆ ಅದು ಇನ್ನು ಅಲ್ಲೇ ನಿಂತ್ಕೊಳ್ಳುತ್ತೆ, ಹೆಚ್ಚಾಗ್ತಾ ಹೋಗ್ತಾ ಇದೆ. ಮತ್ತೆ ಗೊಬ್ಬರ ಯಾವಾಗ ಕೊಡ್ತೀರಾ ಇದಕ್ಕೆ ಭತ್ತದ ಬೆಳೆಗೆ? ಗೊಬ್ಬರ ನಾಟಿ ಮಾಡಿ 15 ಡೇಸ್ ಒಳಗೆ ಒಂದೇ ಒಂದು ಕೊಡ್ತೇವೆ ಸರ್. ಅದಾಗಿ ಅಕ್ಟೋಬರ್ ಫಸ್ಟ್ ವೀಕ್ ಅಂದ್ರೆ ತೆನೆ ಬಿಡ್ಲಿಕ್ಕೆ ಒಂದೊಂದು ಸ್ಟಾರ್ಟ್ ಆಗೋಕ್ ಮೊದ್ಲು ಒಮ್ಮೆ ಪೊಟ್ಯಾಶ್ ಮತ್ತೆ ಇವೇ ಅಪ್ಲೈ ಮಾಡ್ತೀವಿ. ಅದೇ 2 ಸರಿ ಕೊಡ್ತೀರಿ? 2 ಸರಿ ಕೊಡ್ತೀವಿ. ಅಂದ್ರೆ ಕಾಳು ತುಂಬುವಾಗ ಕೊಡ್ಬೇಕಾಗತ್ತೆ. ನೀವು ಆ ಸಂದರ್ಭದಲ್ಲಿ ಎರಡಕ್ಕೂ ನೋಡ್ಕೊಂಡು ಕೊಡ್ತೀರಾ? ಅದು ನಾಟಿ ಸಂದರ್ಭದಲ್ಲಿ ಒಂದ್ಸರಿ, ಮತ್ತೆ ಹೊಡೆ ಬರುವಾಗ ಮತ್ತೆ ಕಾಳು ತುಂಬುವಾಗ ಸಂದರ್ಭದಲ್ಲಿ ನೋಡ್ಕೊಂಡು ಮಧ್ಯದಲ್ಲಿ ಕೊಡ್ತೀರಾ? ಸಮಯ ಅನುಸಾರ ನೋಡ್ಕೊಂಡು ಕೊಡ್ತೇವೆ. ಇಳುವರಿ ಪರವಾಗಿಲ್ಲ ಅನ್ಸುತ್ತಾ ಅತಿರಾ ತಳಿ? ಇಳುವರಿ ಚೆನ್ನಾಗಿದೆ ಸರ್, ಬಟ್ ಬೆಲೆ ಸಿಗ್ತದೆ. ನಾವು ಕುಯ್ದು ಹೇಗಿದ್ದು ಹಾರ್ವೆಸ್ಟ್ ಅಲ್ಲಿ ಜನ ಮಾಡುದಿಲ್ಲ, ಜನ ಮಾಡದೆ ವರ್ಕೌಟ್ ಆಗುದಿಲ್ಲ. ಕೊಳ್ಳದ ಸರ್, ಭತ್ತ ಆಗ್ಲೇ ಸೇಲ್ ಮಾಡ್ಬಿಡ್ತೇವೆ. ಸೊ ಹಾಗಾಗಿ ಯುದ್ಧದಲ್ಲಿ ಓಕೆ ಅಂತ, ಲಾಭನಲ್ಲ ನಷ್ಟನಲ್ಲ ನಡೀತೆ. ಹುಲ್ಲನ್ನ ಮಾರಾಟ ಮಾಡ್ತೀರಾ? ಹುಲ್ಲನ್ನ ಮಾರಾಟ ಮಾಡ್ತೇವೆ ಸರ್, ಬಟ್ ಹೋದ ವರ್ಷ ಏನು ತೆಗಿಲಿಕ್ಕೆ ಆಗ್ಲಿಲ್ಲ, ಅದೆಲ್ಲ ಚಳಿ ಇದ್ದ ಗದ್ದೆಯಲ್ಲಿ ಹುಲ್ಲು ತೆಗಿಲಿಕ್ಕೆ ಆಗ್ಲಿಲ್ಲ, ಹುಲ್ಲು ಕೇಳಕ್ಕೆ ಹೋಗ್ತದೆ. ಒಟ್ಟಾರೆ ಕೃಷಿ ಎಷ್ಟು ಮಟ್ಟಿಗೆ ಲಾಭದಾಯಕ ಅಂತೀರ ದಿನೇಶ್? ಕೃಷಿ ಫುಲ್ ಇನ್ವಾಲ್ವ್ ಆದ್ರೆ ಲಾಭ ಇದೆ ಸರ್, ಹಾಗೆ ನಾವು ಕೋಟಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಬಟ್ ಇದ್ದಲ್ಲಿ ನಾವು ಮಾಡೋದಕ್ಕೆ ಏನಾದ್ರೂ ಲಾಭ ಇದೆ. ಮನೆಯಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರೆ ನಿಮ್ಗೆ ಕೃಷಿನಲ್ಲಿ? ಮಕ್ಕಳು ಎಲ್ಲ ಓದ್ತ ಹೊರಗಡೆ ಇದ್ದಾವೆ ಸರ್, ಹೆಂಡತಿ ಇದ್ದಾವೆ ಅಷ್ಟೇ, ಇಬ್ಬಳೆ. ಅವರು ಸಹಾಯ ಮಾಡ್ತಾರಾ ನಿಮ್ಗೆ? ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ನಿಮ್ಗೆ? ತೃಪ್ತಿ ಕೊಟ್ಟಿದೆ, ನಂಗೆ ತೃಪ್ತಿ ಕೊಟ್ಟಿದೆ. ಲಾಭನೂ ತಂದು ಕೊಡ್ತಾ ಇದೆ? ಲಾಭ ಇದೆ, ಇಲ್ಲ ಅಂತಿಲ್ಲ, ಬಟ್ ಅದೇ ಹೇಳಿದ್ನಲ್ಲ, ಎಕ್ಸ್ಟ್ರೀಮ್ ಲಾಭನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಇದ್ದದಲ್ಲಿ ಜೀವಮಾನ ಮಾಡಬಹುದು ಸಾಕು, ಸ್ಯಾಟಿಸ್ಫೈಡ್. ಆತ್ಮೀಯ ರೈತ ಬಾಂಧವರೇ, ತಾವು ಕೆಬಿ ದಿನೇಶ್ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 944-817-314. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 944-817-314. ತುಂಬ ಸಂತೋಷ ದಿನೇಶ್, ತಾವು ಇದುವರೆಗೂ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ವಂದನೆಗಳು ಸರ್, ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೇಂದ್ರದಿಂದ ಹವಾಮಾನ ಮಿತ್ರ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಬೆಂಗಳೂರು. ಮಾರುಕಟ್ಟೆ ಧಾರಣೆ, ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಫಾರ್ಚ್ಮೆಂಟ್ 26,000 ರೂಪಾಯಿಯಿಂದ 26,750 ರೂಪಾಯಿಗಳು, ಅರೇಬಿಕಾ ಚರಿ 13,900 ರೂಪಾಯಿಯಿಂದ 15,500 ರೂಪಾಯಿಗಳು, ರೊಬೆಸ್ಟಾ ಫಾರ್ಚ್ಮೆಂಟ್ 16,000 ರೂಪಾಯಿಯಿಂದ 17,000 ರೂಪಾಯಿಗಳು, ರೊಬೆಸ್ಟಾ ಚರಿ 10,400 ರೂಪಾಯಿಯಿಂದ 11,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು ಕೋಟಿ ವಿದ್ಯೆಗಳಲ್ಲಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಕೃಷಿ ವಿದ್ಯೆ ಮೇಲು ಕೃಷಿ ತೋ ನಾಸ್ತಿ ದುರ್ಭಿಕ್ಷ, ಕೃಷಿ ತೋ ನಾಸ್ತಿ ದುರ್ಭಿಕ್ಷ, ಕೃಷಿ ತೋ ನಾಸ್ತಿ ದುರ್ಭಿಕ್ಷ, ಕೃಷಿ ತೋ ನಾಸ್ತಿ ದುರ್ಭಿಕ್ಷ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಸೇವಾ ಮಾಹಿತಿ. ಕದನೂರು ಕಾರಳನ ಕಾಣತಂಡ ಸುಗುಣ ಮಾದಯ್ಯ ಇಂದು ಮರಣಪಟ್ಟಿತು. 64 ಬಯತ್ರ ಕಾಣತಂಡ ಸುಗುಣ ಮಾದಯ್ಯ ಅಂಗಡ ಚಾವುತಡಿನ ತಮ್ಮಣ್ಣ ರಮೇಶ್ರ ಮನೆಯಲ್ಲಿ ಬಿಚ್ಚಿತು. ಅಂಗಡ ಆಖರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗೂ ಒಕ್ಕ ತೋಟಂಗಳತ್ತು ನಡಪಂದು ಒಕ್ಕಕಾರ ಅರಚಿಟ್ಟಿತು. ಸೋಮರಪೇಟೆ ತಾಲೂಕು ಯಲಕನೂರು ಗ್ರಾಮದ ಕಡ್ಲೇರ ಸಹದೇವ ಬೋಜು ಅವರು ತಮ್ಮ 71ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದು ಕಡ್ಲೇರ ಸಹದೇವ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ ಪ್ರಾಯೋಜಕರು ಕೊಡುಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಪ್ರಸ್ತುತ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿರಿ ಮತ್ತೆ ಮುಂದೆ ನಡೆಯಲಿರುವ ಕೇಂದ್ರ ಸರ್ಕಾರದ ಜಾತಿ ಗಣತಿರಿ ಜಾತಿ ಕಾಲಂಲಿ ಗೌಡ ಉಪಜಾತಿ ಅರೆಭಾಷೆ ಗೌಡ ಮಾತೃಭಾಷೆ ಅರೆಭಾಷೆತ ಎಲ್ಲ ಅರೆಭಾಷೆ ಗೌಡರು ನಮೂದಿಸಕೂತ ಕೊಡುಗುಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿಯವು ಕೇಳಿಕೊಂಡಳು. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಶುರುವಿನ ದರ್ಜೆ ಕಾಲೇಜು ಕಡೆಯಿಂದ 2025-26 ಸಾಲಿನ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನಾ ಜಂಬರ ನಾಳೆ ಹುತ್ತಾರೆ 10:30 ಕಾಲೇಜಿನ ಸಭಾಭಾಡಿಲಿ ನಡೆದಿದೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಂಗಿ ಸರ್ಕಾರಿ ಶುರುವಿನ ದರ್ಜೆ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಡಾ ಮಂತರ್ಗೌಡ ಸೇರಿದಂಗೆ ಕಾಲೇಜಿನ ಪ್ರಾಂಶುಪಾಲರು ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಆದೇಶ. ಕೊಡಗು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಆದೇಶದ ಹಂಗೆ ಕೊಡಗು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಲಿ ಚಾಕ್ರಿ ಮಾಡ್ತಿದ್ದ ಅರೆಕಾಲಿಕ ಕಾನೂನು ಸ್ವಯಂ ಸೇವೆಗಳ ನೇಮಕಾತಿಗೆ ಅರ್ಜಿನ ಕರ್ದೊಳೋ. ಅರೆಕಾಲಿಕ ಕಾನೂನು ಸ್ವಯಂ ಸೇವಕರ ನೇಮಕಾತಿಗೆ ಸೇವಾ ಮನೋಭಾವನೆಯಿಂದ ಚಾಕ್ರಿ ಮಾಡಿಕೆ ಹಂಗೆ ಕಾನೂನು ಸೇವಾ ಕೇಂದ್ರ ಸಾಮಾನ್ಯ ಜನರ ನಡುವೆ ಅರ್ಜಿ ಸಲ್ಲಿಸಿಕೆ 2025 ಸೆಪ್ಟೆಂಬರ್ 30 ಕಡೆಯ ದಿನ ಆಗುಟ್ಟು. ಜಾಸ್ತಿ ಮಾಹಿತಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಯಿಂದ 08272722223 ಕೇಳಿ ತಿಳ್ಕನಕೃತ ಹಿರಿಯ ಸಿವಿಲ್ ನ್ಯಾಯಾಧೀಶರ ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ತಿಳಿಸಿಯೋಳೋ. ಶ್ರೀ ಓಂಕಾರೇಶ್ವರ ದೇವಾಲಯದಲ್ಲಿ ನವರಾತ್ರಿ ಹಬ್ಬದ ಬಗಿಲಿ ನಾಳೆ 6:00 ಸಾರ್ವಜನಿಕರಿಗೆ ದಸರಾ ಬಗಿಲಿ ವಿಶೇಷ ಆಗಿ ದುರ್ಗದೀಪ ನಮಸ್ಕಾರ ಪೂಜೆ ನಡೆದಿದೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ MSME ನಿರ್ದೇಶನಾಲಯ KCTಯ ಟೆಕ್ಸಾಕ್ ಬೆಂಗಳೂರು ಹಂಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಇವರ ಕೂಡುಕೂಟಂದ MSMEಗಳ ಕಾರ್ಯಕ್ಷಮತೆನ ಜಾಸ್ತಿ ಮಾಡಿಕೆ RAMC ಯೋಜನೆ ಅಡಿಲಿ ಪ್ರವೃತ್ತಿ ಯೋಜನೆಗೆ ಒಂದು ದಿನದ ಅರಿವು ಮೂಡಿಸುವ ಕಾರ್ಯಾಗಾರ 26 ಹೊತ್ತಾರೆ 10:30 ಕುಶಾಲನಗರದ ಬಿಎಂ ರಸ್ತೆನ ಕೊಪ್ಪ ಗೇಟ್ ಹೋಟೆಲ್ ಟಾಪ್ ಇನ್ ಟೌನ್ಲಿ ನಡೆದಿದೆ. ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಡೆಯಿಂದ ಕೊಡಗು ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆನ ಕೂಡುಕೂಟಂದ ಅಪೌಷ್ಟಿಕ ಮಕ್ಕಳ ಪೌಷ್ಟಿಕ ಪುನಶ್ಚೇತನ ಕೇಂದ್ರ ನಡೆಸಲಾದೆ. ಇದು ಸರ್ಕಾರದ ಯೋಜನೆ ಆಗುಟ್ಟು ಪೌಷ್ಟಿಕ ವಿಭಾಗದ ರಾಜ್ಯದ ಅನುದಾನದ ಅಡಿಲಿ ರಾಷ್ಟ್ರೀಯ ಆರೋಗ್ಯ ಈ ಕೇಂದ್ರದಿಂದ ನಡೆಸಲಾದೆ. 6 ಅಪೌಷ್ಟಿಕತೆ ಮತ್ತು ಸಾಧಾರಣ ಅಪೌಷ್ಟಿಕತೆಯುಳ್ಳ ಮಕ್ಕಳ ದಾಖಲು ಮಾಡಲಾದೆ. ಪೌಷ್ಟಿಕ ಪುನಶ್ಚೇತನ ಕೇಂದ್ರಲಿ ದಾಖಲಾದ ಕೂಸಿಗೆ 14 ಮುಟ್ಟ ಪುಕ್ಸಟೆ ಪೌಷ್ಟಿಕ ಆಹಾರ ಮದ್ದು ಉಪಚಾರ ಆರೋಗ್ಯ ಸಂಬಂಧಪಟ್ಟ ಎಲ್ಲಾ ಆರೋಗ್ಯ ತಪಾಸಣೆ ಹಂಗೆ ಅಪ್ಪ ಅವ್ವಂದಿರಿಗೆ ಪುಕ್ಸಟೆ ಆಗಿ ಆಹಾರ ದಾಖಲಾದ ದಿನಂದ 14 ಮುಟ್ಟ ದಿನಭತ್ಯೆ ದಿನಕ್ಕೆ 370 ಹಂಗೆ ಬ್ಯಾರೆ ಬ್ಯಾರೆ ಒಳ್ಳ ಸೌಕರ್ಯಗ ಪುನಶ್ಚೇತನ ಕೇಂದ್ರಲಿ ಉಟ್ಟು. ಆರೋಗ್ಯ ತಪಾಸಣೆ ಪೌಷ್ಟಿಕಾಂಶದ ಮೌಲ್ಯಮಾಪನದ ಸಮಯದಲ್ಲಿ ಫಲಾನುಭವಿಗ ಅಂಗನವಾಡಿ ಅಲ್ಲರೆ ಶಾಲೆಯಲ್ಲಿ ಹಾಜರಿರುಕೂತ ಮಕ್ಕಳ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಪುರುಷೋತ್ತಮ ಅವು ಸಲಹೆ ಕೊಟ್ಟಳೋ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಕಡೆಯಿಂದ 2026-27 ಸಾಲಿ ಖಾಲಿ ಇದ್ದ 9 ಮತ್ತು 11 ತರಗತಿನ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ಲಿ ಅರ್ಜಿನ ಕರ್ದೊಳೋ. ಅರ್ಜಿ ಹಾಕಿಕೆ 7 ಆಖಿರಿ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜವಾಹರ್ ನವೋದಯ ವಿದ್ಯಾಲಯದಿಂದ ಕೇಳಿ ತಿಳ್ಕನಕೃತ ನವೋದಯ ಶಾಲೆನ ಪ್ರಾಂಶುಪಾಲರು ತಿಳಿಸಿಯೋಳೋ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ 2025-26 ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿನ ಕರ್ದೊಳೋ. ಅರ್ಜಿ ಹಾಕಿಕೆ 31 ಕಡೆಯ ದಿನ ಆಗುಟ್ಟು. ವೆಬ್ಸೈಟ್ ವಿಳಾಸಲಿ ಅರ್ಜಿ ಸಲ್ಲಿಸಕ್ ಜಾಸ್ತಿ ಮಾಹಿತಿ ಬೇಕಾರೆ ಸಹಾಯವಾಣಿ 15-52-14 ಸಂಪರ್ಕಿಸಕೃತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಇವು ತಿಳಿಸಿಯೋಳೋ.